بسم الله الرحمن الرحيم. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدا عبده ورسوله. ألا وإن أصدق الحديث كتاب الله، وخير الهدي هدي محمد صلى الله عليه وسلم، وإن شر الأمور محدثاتها، وإن كل محدثة بدعة، وكل بدعة ضلالة، وكل ضلالة في النار، وبعد. إمام شيخ الإسلام ابن تيمية رحمه الله تعالى كتري كم جميع على كما يمدو ذكر كفا بيان كفا و كتري كما به قواعد قاعدة في الصبر من فوتوغ شرحاغا بيب كلاهوغ إغار وانا كلاهوغ إمها حاضرين داريوارون أخونا أختم السلام عليكم ورحمة الله وبركاته. فتوغي مايغدو شرح كرم فشافة ميواني إما فهم كيادة وني كتري كماي غليغتون شيخ رحمه الله إمام رحمه الله ذكر كفاوا كتري كم بهيغم با تباغ تنباغ تريغا با ديوانا با أي صبرون عن المنهي حتى لا يفعله دواني نهي كريفا وا كانك نكو دروهلي بي هرما ككيرما فإن النفس ودواعيها وتزيين الشيطان وقرناء السوء تأمره بالمعصية إهني هما كشور النفساي إيجي إدون تكاي شيطانا زينة تركرون تكاي نُبَا إِكْوَرِنْ إِنَايَنْ أُرِدُنْ تَكَنْ أَمُرْ كُرَيْ وَتُجَرِّيُهُ عَلَيْهَا آدِيَ فَافَ كُرْمَنْ إِنَايَ بَارُ عَلَيْهِ فَبِحَسَبِ قُوَّةِ الصَّبْرِ يَكُونُ تَرْكُهُ لَهَا إِهِنْ كَمُنْ إِكَنْ كَنْ نَكَدْ دُوكَ لَبَنِي مِي كَتَّرِ كَنْ هُرِي مِنْ بَرَكُنِّي قَالَ بَعْضُ السَّلَفْ أُمْبَتُكَ بَيْ السَّلَفُمْ بِدَالُ فَابِي أعمال البر يفعلها البر الفاجر ولا يقدر على ترك المعاصي إلا الصديق سلفون جترين باي بيكالون ودار فابي هيو عملتك كي هيو لفا ميهاي بس أدين لفا ميهاي بس كورا بدان عملتك نما بس فافتا نكد دو كل مكي صديقا كان نوني كردان بغنبا كمن نوني آدين ಮಿ ಜುಮ್ಲಾಗೆ ನುವತ ಮಿ ದೇವಣ ಬಾಯಗೆ ಬೈ ಜುಮ್ಲತ ಶರಹ ಕೊಫಾವಾಣೆ ಎಗೊತು ನಫ್ಸುಗೆ ನುಬಾಕಮ ನಫ್ಸು ಬೆಹಿಗಂಬಾ ಬಾಯತಕಾಯಿ ಏ ಕೊಮ್ಮೆ ನಫ್ಸಕ ಅಮಲು ಕೊರೊಂ ಅತಿ ಕಿಹಿನ ಕುಂಕಂ ಅದಿ ಎ ಫಹುಗ ರಹಬೆತ್ತೆರಿನ್ನಾಯಿ ಶೈತಾನಾಯಾಯಿ ಅದಿ ಎಫದೆ ಎದುಂತಕ ಮೆದು ಅಮಲು ಕುರುಂಗತಿ ಕಿಹಿನ ಕುಂಕಂ ಬಯಾನ್ ಕುರವುಣು ಅದಿ ಎಮ್ಮೆ ಫಹುಂ ನಗಾದವುಣು ಫಿಲಾವಳುಗ ಅಲ್ಲಾಹಗೆ ರಸೂಲ ಸಲ್ಲಲ್ಲಾಹ ಅಲೈ ವಾಲಿಹಿ ವಸಲ್ಲಂ ಹಯಾಪ್ಪೊಳುಗ ಉಮ್ಮತ ದೂಕುರವ್ವಾಫಾವ ಮಿ ಹಿದಾಯತಾಯಿ ಮಿ ದುಆತ ರಸೂ ಸಲ್ಲಲ್ಲಾಹ ಅಲೈ ವಸಲ್ಲಂ ಕುರವ್ವಾಫ ಮಿ ದುಆತ ವಿಸ್ ದಿಕುರು ಕುರವುಣು ಎಗೊತು ನಬಿಯ ಸಲ್ಲಲ್ಲಾಹ ಅಲೈ ವಸಲ್ಲಂ ಇನ್ಸಾನಾಗೆ ನಫ್ಸಶಾಯಿ ಏನಾಗೆ ದೀನಶಾಯಿ ಅದು ಏನಾಗ ಅಮಲುತಕಂ ನುರಕ್ಕಲಂ ಹುಷ ಹೇಳಿದ್ದಾನೆ ನುಬಾ ಅಮಲುತಕಂ ಹುಷ ಹೇಳಿದ್ದಾನೆ ಎಮ್ಮೆಹ ಫರಾಯತ್ತಕುಂ ದುಆ ಕುರವ್ವ ಅಲ್ಲಾಹ್ ಜಲ್ಲ ವಾಲ ಹದುರತುಂ ರಕ್ಕಾತರಿಕಮ ದನ್ನವಾಫಾ ವಾಕಂ ಬಯಾನ್ ಕುರವು ಮುಂಕರಾಯತ್ತಕಾಯಿ ಫಾಫತ ದೂಕೊಲ್ಲುಮುಗ ಕೆತ್ತರಿಕಮಂ ಹಾಜ ಜಹಿಫಾ ವಾಕಂ فتوك مؤلف إمام رحمه الله بدالواني وبقوة الصبر يكون تركه لها إهن كمون إكان كان نكو دوكو لبني مكتري كان هوري من برني مي جملة إنفشاجين ميري فلا ولغا شرح بيان بجن مداني الله سبحانه وتعالى إميها كان كتري كان دفا فاوا من بركم إفافتكم إميهكو نكو دروغا مهوربيني وما إكيغا إميها داري ورو دانن جهي الله سبحانه وتعالى رزقو بسوا فاوا غوتا إكالانج عز وجل كتري كاموغي رزقو ألو تكون مي دفاني إرزقو الله جل وعلا دفا فاوا من بركم إينايا وردون تنوني معاسين دروه هرم ميواني كانديلي فاي ومون إذا كان الصبر ضعيف إيناج نفسه غاوا صبر كتري كان أي بالكشي كتري كان ميغوتو غاوا وجه هندو ما سيت الدو كلهم إيناج ورب بالكشي ما سيت وردون تدو كلهم إيناج وبني بالكشي كمك إبهي كتريكا من ني ومون اي منكرا اتاكن عمل تاكن اراغا تموغا وربدا بارو بي هم ايه غوتا اذا كان الصبر قويا اي نفسوغا وا كتريكا واني ورب ورغا ديا نواتا واني غدفا ديكو اينا ورغا دواني اي وردن تدو كلو مغي ومون مي الو كامي اي كموك اهر منغ ترين كتا نفسا الله جل وعلا رزق بسوافا فدين إكلان إراد فلو كربي فراتك كتريكا دببا إكتريكا دببا كتا نفسا الله حضرتك مفاين دواد النبني اللهم يلايا كتريكا دببا ميلايا كتريكا إتر كربان دي الله جل وعلا ميلايا كتريكا مغرزق دببان دي ಕೆತ್ತರಿ ಕಮಕಿ ಎತ್ತ ಗಿನಗುಣ ಅಳುಕಂತಕ ಗೆಂಗೊಸ್ದೆ ನುವತ ಎತ್ತ ಗಿನಗುಣ ಅಳುಕಂತ ಕುರವೆಂಗೊತಿ ಮೀ ಅಳುಕಮಗೆ ಗೊತ್ತುಗಾ ವಾ ಇರು ದರಿ ವರುಣ್ಣೆ ಏಯಾ ಎಕೀಗ ಮಿತನುಗ ಭಯಾಂ ಬೆಗೆ ಮಿವಣಿ ಉರದುಂತಕಾಯ್ ಫಾಫತಕಾಯ್ ಮಿ ಹುರಿಹ ಮೊಂಕರಾ ಎತ್ತಕೆ ನೊಕೊ ದೂಕೊಲ್ಲುಮುಗೆ ವಾಹಕ ನೊಕೊ ದೂಕೊಲ್ಲುಮುಗೆ ವಾಹಕ ಉಮಾ ಎಕೀಗ ಮಿತಂ ನುವತ ಮಿ ನುಕ್ತಾ ಶರಹ ಕುರ್ಮುಗೆ ಎಮ್ಮೆ ಮುಹಿಮ್ಮು ಎನ್ ನುಕ್ತಾಯಕಿ ಮನಿಲ್ಲದಿ ಯುಯೀನ್ ಅಲ ತರ್ಕುಲ್ ಮಾಸಿ ಉರುದುನ್ ತಕಾಯಿ ಫಾಫತ ದೂ ಕುರ್ಮುಗ ಎಮ್ಮೆ ಬೊಡ ವಾಗಿವೆರಿವನಿ ಕೊಂಕಂತತ್ತಕೆ ಉರುದುಂತ ಫಾಫತ ನೊಕ ದೂಕೊಲ್ಲುಮುಗ ವಾಗಿವೆರಿವಣಿ ಬಾರು ಅಳುವಾದೆನಿ ಎಹೀತೆರಿವಣಿ ಅಳಾಯ ಕೊಂಕಂತತ್ತಕೆಂ ಹೆಯ್ಯೆ ಇಲ್ಮುಗ ಹುಲು ವೆರಿನ್ ದಿಕುರ್ ಕೊಫ್ಫಾವೆ ದಿಹ ಕಮೆ ಮೀನ್ ಕೊಮ್ಮೆ ಕಮಕಿ ಫಾಫತಕುನ್ನಾಯಿ ಉರ್ದುಂತಕುಂ ದುರುವಮ ಬಾರುವಳ ಸಬಬುತ ಎಬೈ ಫಾಫತ ನೊಕ ದೂಕೊಲ್ಲುಮ ಏನಾಯ ವಾಗಿ ವೆರಿಕನ್ ಲಿಬೆ ಬಾರು ವೆರಿಕನ್ ಲಿಬೆ ಸಬಬುತ ದಿಹ ಸಬಬೆನ್ ಇಲ್ಮು ಗಹುಲು ವೆರಿನ್ ದಿಕುರ್ ಕುರೆಬ್ಬಿ ಫುರ್ತಮೈ ಮಾರಿಫತುಲ್ ಅಬ್ದು ಬಿ ಕುಬುಹಿಹ ಅಳಾಯಂ ಮಾರಿಫಾವು ಎಂಗಿ ಭಯಾಂಬೆವು ಏಗೆ ಮುಡ್ದಾರುಕ ಫಾಫಯಕಿ ನುವತ ಎ ಅರಾಗಣ್ಣ ಮುಂಕರಾತಕಿ ಫಾಫಯಕಿ ಕಿಹಾ ಬೊಡು ನುಬಾ ಅಮಲೆಕ್ಕ ಕಿಹಾ ಮುಡ್ದಾರು ವೆಗೆಂಬಿ ಅಮಲೆಕ್ಕ ಮಿಸಾಲಕ ರಾಬುಯಿ ವಕ್ಕಂ ಕುರು ಜಿನೇ ಕುರು ರಿಬಾಕೆವು ಮಿಫದ ಫಾಫತ ಮಿಫದ ಫಾಫತಕಿ ಎಯ್ ಏಗೆ ಗೊಬುಹ್ ಏಗೆ ಮುಡ್ದಾರು ಕಂ ನುಬಾ ಕಂ ಕಿಹಾ ಬೊಡುವೆಗೆಂಬ ಫಾಫೆ ಕಂ ಇಂಗು ಎ ಮಾ ಎ ಮಾರಿಫಾಬುಮು ಎಂಗಿ ಭಯಾಂಬೆ ದಿಯೋಮು ಎ ಫಾಫ ದೂಕೊಲ್ಲುಮ ವಾಗಿವೆರಿಕನ್ ಲಿಬೆ ಬಾರ್ವೆರಿಕನ್ ಲಿಬೆ ಎ ಫಾಫಾಗೆ ಮುಡ್ದಾರು ಕಮ ನಜಿಸ್ ಕಂ ಮಾರಿಫಾಬುಮು ಅದಿಯಮ್ಮ ಕಶೋರು ಅಲ್ಲಾಹು ಜಲ್ಲ ವಾಲ ಎ ಕಂ ಹರಾಂ ಕುರವ್ವಾ ಫವನಿ ಸಿಯಾನತಲ್ಲ ಎ ಅಳಕಂ ಏಗ ಕೊಮ್ಮೆ ಸ್ಕಹಲ ರಕ್ಕಾತರಿ ಕಮೆ ಲವ್ವಾಫಾ ಬುಮು يعني إفافة نقد دو كلمو على يا ركاتر كماي إينا حمايتاي إينا ين إهن هي جوجتكم الله جل وعلا جم مدد اللي بيجن ديو ميكان نيجو مج سببون ربايك كيها بدو جم بفافة نيجو مج سببون إيه جن مردار كان نيجو مج سببون كتاب ميهم إفافة كرما لوي كلان درهم ربا يأكله الرجل وهو يعلمه ರಿಬಾಗೆ ಗೊತ್ತಗ ಹೋದ ಫಾವ ದಿರ್ಹಮೆಗೆ ಮಿಂಬರ್ ದಿರ್ಹಮೆ ಹಾ ಹುನ್ ದೇಹ ಹುನ್ ಫಾಸಾ ವಾಹಕೆ ನೋ ರಿಬಾಗೆ ಗೊತ್ತುಗ ಹೋದ ಫಾವ ದಿರ್ಹಮೆಗೆ ಮಿಂಬರ್ ಏನಾಯ ಎಂಗಿ ಹುರೆ ಬೇಣು ಕುರಿ ಕಾಫಿ ಏನ ಹೋದಾಫಿ ಅಶದ್ದು ಅಲೈಹಿ ಏ ನುಬಾಕಂ ಬಡುವೆಗೆಂಬೆ ಸಿತ್ತತಂ ವಸಲಾಸೀನ ಜನೀಯ ತಿರೀಸ್ ಹ ಅಂಹೆ ನುಣ್ಣಾಯ್ ಜಿನೇ ಕುರ್ಮವ್ವುರೆ ನಾವುದು ಬಿಲ್ಲಾಯ್ ತಿರೀಸ್ ಹ ಅಂಹೆನುಣ್ಣಾಯ್ ಜಿನೇ ಕುರ್ಮವ್ರೆ ಏಗೆ ನುಬಾಕಂ ಬಡುವೆಗೆಂಬೆ ರಿಬಾಗೆ ಗೊತ್ತುಗ ಹೋದಾ ಫವ ದಿರುಹಮೆಂ ಹಾ ಮಿಂಬರ್ ಹದೀಸ್ ಗಾವೆ ಇನ್ನ ರಿಬಾ ಹಮ ಕಶೋನು ರಿಬಾ ಫಸ್ತೋಳ ಸೆತ ಬಾಯತಕ ಬಿಹಿಗೆಂದೆ ರಿಬಾ ಏಗೆ ಎಮ್ಮೆ ಮತಿ ಏವ್ರ ದಶುಂ ಏವ್ರ ದಶುಂ ಬೆಹೆ ಮುಂದೆ ಮಿಗೊತ್ತಂ ಫಸ್ತೋಳ ಸೆತ ಬಯ ಎಮ್ಮೆ ದಬ್ಬಯ ಕಿ ಮಾಣೆ ಕಿ ಉಗೂಬಾತ ಅಜಾಬು ಗೊತ್ತಂ ಬಲಾಯರು ಏಗೆ ಎಮ್ಮೆ ದಮ್ಮಿಂ ಬರಕಿ ಮೀಹಕು ಏನಾಗೆ ಮಮ್ಮಯ ಎಕೀಗ ಜಿನೆ ಕುರ್ಮೆ ನಾವುದು ಬಿಲ್ಲಾಹಿ ಮೀಹಕು ಏನಾಗೆ ಮಮ್ಮಯ ಎಕೀಗ ಜಿನೆ ಕುರ್ಮೆ ವಿಸ್ನಾಲ ಮಿಯದು ಮಿ ಬುಣ ಲೋನು ತನ್ ನಗಾಗೆ ಅಂಬುರ ದಕ್ಕಾಯರು ಯಂ ಇತುರುಕೊಫ ಮಿದೆವೆ ರಿಬಾತ ಮಿದೆವೆನಿ ದಿರುಹಮ ಕೊಶೆಣ್ಣನ್ನು ಹಾಹುಂ ವಿಸ್ನು ಲಕ್ಕೈ ಮಿಲಿಯನು ರಿಬಾತ ಮಿದೆವೆನಿ ತಿಮಾ ಏಯ್ ಜರೂರಿ ಮಿಂಬರ ನಗಾಂಗುಳೆ ಎಚ್ಚಕ್ಕಮುಗ ಕಾಕು ಬುಣಾಣಿ ಬುಮಾಯಕು ಫಾಫತಹುಗೆ ಮುಡ್ದಾರು ಕಮಾಯಿ ನಜಿಸ್ ಕಮಾಯ ಏಗ ಹುರಿ ನುರಕ್ಕ ಅಳಕ ಮಾರಿಫಾವ ದಿಯುಮು ಫಸ್ ಜೆಹೇನೆ ಫಾಫಯಂ ಅರಾಗತುಮ ಫಸ್ ಜೆಹೇನೆ ಎ ಫಾಫ ಕುರ್ಮ ಏಗೆ ಮುಡ್ದಾರು ಕಂ ಎಂಗಿಗೆನ್ ದಿಯುಮು ದೇವಣೈ ಅಲ್ ಹಯಾ ಉಮಿನ ಅಲ್ಲಾಹ್ ಅಲ್ಲಾಹು ಜಲ್ಲ ವಾಲಾಗ ಹದುರತ ಲದುವೆತಿವು ಲದುವೆತಿವು ಎಗೊತುಂ ಎ ಕಲಾಂಗೆ ಅಜ್ಜ ವಜಲ್ಲ ತಿಯ ಅಳ ಫಾಫಕೊಂ ಎ ಕಲಾಂಗೆ ಉರ್ದಿಫಾ ವಾಹಿಂದು ಎ ಇಲಾಹು ದೆಕೆ ದೆನವಡಿಗೆ ನೋಮುಗ ತಿವ ಲದುವೆತಿವು ಅಲ್ಲಾಹು ಸುಬಹಾನು ವತಾಲಾಂಗ್ ಇಫದೆಂ ಲದುವೆತಿವೆ ಹುರು ತಿಮಾಗ ಮಮ್ಮಯ ತಿಮಾ ಎಕಂ ಕುರಾತಂ ಫೆಣ್ಣ ಕಮುಗ ವಾಣಮ ನುಕುರೀಸ್ ತಿಮಾಗ ಮಾಂಬ ಫಾಯನ್ನಂ ಎಕಂ ಕುರಾತಂ ಫೆಣ್ಣ ಕಮುಗ ವಾಣಮ ಎಕಂ ನುಕುರೀಸ್ ಏಗೆ ಬದಲುಗ ಖಾಲಿಗುವಂತ ಇಲಾಹು ಅಜ್ಜ ವಜಲ್ಲ ಎ ಇಲಾಹು ಸುಬಹಾನು ವತಾಲ ದೆಕೆ ದೆನ ಒಡಿಗಣ್ಣವ ಹಾಲುಗ ಬಲ್ಲವ ಒಡಿಗಣ್ಣವ ಹಾಲುಗ ಮಿ ಮುಂಕರಾಯ್ತಕಂ ಫಾಹಿಷ್ ಅಮರಿತಕಂ ಅರಾಗಣ್ಣ ಹುಲಿ ವೆರಿಯಾಗೆ ಹಿತುಗ ನಫ್ಸುಗ ಎ ಇಲಾಹು ಜಲ್ಲ ವಾಲಾಗ ಮಚ್ಚಂ ಎ ಲದುವತೆ ಕಮಕಿ ಕೊಬಾಹಿಯೆ ಉಮಂ ಎ ಲದುವತಿ ಕಂ ಒತುಮು ಎ ಫಾಫಯ ಮುಂಕರಾಯ್ತಕಂ ಅರಾಗತುಮು ಅಳಾಯಂ ವಾಗಿವರಿಕನ್ ಲಿಬೆವೆ ಏಗೆನ್ ದುರುವುಮ ಏಗೆನ್ ದುರುವುಮ ತಿಮ್ಮಣ ಸವ್ವೆ ಗೊತುಗ ಇಲುಮುಗಹುಲಿನ ದಿಕುರು ಕೊಫಾವೆ ಅಲ್ಲಾಹು ಸುಬಹಾನು ವತಾಲ ತಿಬಾ ಎ ದೆವ್ವಿ ನ್ಯೋಮೆತ್ತಹುಗೆ ಮತಿನ್ ತಿಬಾ ಹದಾಂಕೊಂ ಏ ಶುಕುರುವೆರಿವು ಇಕಲಾಂಗೆ ಜಲ್ಲ ವಾಲ ದೆವ್ವ ಫಾವ ಆಫಿಯತುಗೆ ನಿಯುಮೆ ಸಿಹತುಗೆ ನಿಯುಮೆ ಇಕಲಾಂಗೆ ಜಲ್ಲ ವಾಲ ದೆವ್ವ ಫಾವ ನಿಯಮತುಲ್ ವಲದ್ ದರಿಂಗೆ ನಿಯುಮೆ ಇಕಲಾಂಗೆ ದೆವ್ವ ಫವ ನಿಯಮತುಲ್ ಮಾಲ್ ಮುದಲುಗೆ ನಿಯಮೆ ತನವಸ್ಕಂ ತಿಬಾಗೆ ಹಶಗಂಡುಗೆ ಸಿಹತಾಯಿ ಆಫಿಯತಾಯಿ ಮಿ ಹುರಿಹಾ ನಿಯಮತ್ತಕೆ ಅಲ್ಲಾಹ್ ಜಲ್ಲ ವಾಲ ದೆವ್ವ ಫಾವೆ ಎ ನಿಯಮತ್ತಕ ಶುಕುರುವೆರಿವು ಎ ನಿಯಮತ್ತಕ ಶುಕುರುವೆರಿವು ಫಹೆ ಮಿ ನಿಯಮತ್ತಕ ಬದ್ದಲು ಕುರಾಣಿ ಕಿಹಿನಕು ಅಲ್ಲಾಹ್ ಅಜ್ಜ ವಜಲ್ಲ ಮಿ ನಿಯಮತ್ತ ದೆವ್ವಿ ದೆವ್ವಮು ಇಕಲಾಂಗೆ ಉರಿದಂಗನ್ ಇಕಲಾಂಗೆ ಉರ್ದು ಈ ಕಲಾಂಗ್ ಜಲ್ಲವಾಲ ಹರಾಂ ಕುರ ವಿಕಂತಕ ಅರಾಗತು ಹೆಯ್ಯೋತಿ ಮಿ ನಫ್ಸು ಕೀನ ಶುಕುರ್ವರಿ ಕಂದಣ್ಣನಿ ಈ ಕಲಾಂಗೆ ಅಜ್ಜ ವಜಲ ದೆವ್ವಾ ಫವ ನಿಯಮತ್ತ ಹೋಗಿ ಮತಿನ್ ಹದ್ಮ ಕುರು ಅದೇ ಶುಕುರ್ವರಿವು ಫಹೆ ಮಿ ನಿಯಮತ್ತಕ ಕುರಿಮತಿಲ್ಲನಿ ಬದ್ದಲ್ ಕುರಣಿ ಫಾಫಯಂ ಹೆಯ್ಯೆ ವಿಸ್ನಾಲು ಹುಷಿ ಮಿ ನಿಯಮತ್ತಕ ಬದ್ದಲ್ ಕುರಣಿ ಫಾಫತಕ ಉರ್ದುಂತಕು ಹೆಯ್ಯೆ ಮೋಮಿನ ಅಳಾಯೆ ಮಿ ನಿಯಮತ್ತಕ ಫಹು ಉರದುಂತಕಾಯಿ ಪಾಪ ಬೇರಿ ಅಮರ್ತ ಕಂ ಅರಾ ಗಣ್ಣ ಹುಲಿ ಬೆರಿಯ ವಿಸ್ನಾಲ ಫಿಕುರ್ ಕೊಲ್ಲು ಹುಷಿ ಬೈಂಗ್ ಇಲು ಮರಿ ಮಿ ಹದೀಸ್ಗೆ ಮಚ್ಚಂಗ್ ಇಫದೇನ್ ದಲೀಲ್ ಕೊಫಾವೆ ಆದೆ ಏಯ್ ರಸೂ ಸಲ್ಲಾಹ ಅಲೈ ವಾಲಿ ವಸಲ್ಲಂ ಹದೀಸ್ ಕುರೆವಿ ಇನ್ನಲ್ ಅಬ್ದ ಹಮ ಕಶೋರು ಅಳ ಲಯಹ್ರುಮ ರಿಸ್ಕ ಬಿದಂಬಿನ್ ಯುಸಿಬುಹು ಅಳ ಏನಾಯಂ ಮಹರೂಂ ವೆಗೆಂದೇ ರಿಸ್ಗು ಅಲ್ಲಾಹ್ ಜಲ್ಲವಾಲ ಹದ್ರತು ಅಮ ಕಶೋರುಂ ಅಳಾಯಂ ರಿಸ್ಗು ತಕುಂ ಮಹರೂಂ ವೆಗೆಂದೇ ಬಿದಂಬಿನ್ ಯುಸಿಬುಹು ಏನ ಅರಾ ಗಣಫಾವ ಫಾಫಾಗ ಸಬಬು ಏನ ಅರಮುಂ ನುವತೇನ ಕುರಮುಂಗೆಂದ ಫಾಫಾಗ ಸಬಬು ಇನ್ನಲ್ ಅಬ್ದಲ ಯಹ್ರುಮ ರಿಸ್ಕ್ ರಿಸ್ಗುಂ ಏನ ಮಹರೂಂ ವೆಗೆಂದೇ ರಿಸ್ಗುಂ ಏನ ಮಹರೂಂ ವೆಗೆಂದೇ ಉಮೋ ಮಿಕಂ ಎಂಗಿ ಮಾರಿಫಾ ಉಮೋ ಮುಂಕರ ತಕಂ ಅರಾಗ ತುಮುಗೆ ಮಗು ದುರುವೆ ಎ ಮಗುಂ ಫಸ್ಟ್ ಡೇ ಎ ಮಗುಂ ಎ ಫರಾ ವೆದೆ ಏಕಮ ವಾಗಿರಿವ ಸೌಬೆ ಕಮ್ಗ ವೆಗೆಂದೆ ಹತರ್ವಣೈ ಖೌಫುಲ್ಲಾಹಿ ಅಜ್ಜ ವಜಲ್ಲ ವ ಖಶಿಯತು ಅಲ್ಲಾಹು ಸುಬಹಾನು ವತಾಲ ಬಿರುವೆತಿವು ಮಾಯಿ ಎ ಕಲಾಂಗೆ ಜಲ್ಲ ವಾಲಾಯಂ ಬಿರುವೆತಿವ ಫರಾತೆ ಗೊತುಗವು ಖೌಫುಲ್ಲಾಹಿ ಅಲ್ಲಾಹ್ ಜಲ್ಲವಾಲ ಬಿರುವೆತಿವ ಫರಾತೆ ಗೊತುಗವು ಒಮೋ ಹಿತಂಗೆನೌ ಇನ್ಸಾನಾಗೆ ಹಿತಂಗೆನೌ ಮಿ ಅಮೃತ ಮಿ ಕಂತತ್ತ ಏಯ್ ಈ ಅಮಲಕಂ ಅರಾ ಗಣ್ಣ ಇರು ಅಲ್ಲಾಹ್ ಜಲ್ಲವಾಲ ಮತಿ ಬಿರುವೆತಿವು ಏಯ್ ಏಗೆ ಉಗೂಬಾ ತಾಯಿ ಏಗೆ ವೈದುಗೆ ಬೊಡುಕಂ ಆಖಿರತುಗೆ ಏಯಂಗ್ ಅಜಾಬಾ ಉಗೂಬಾ ತಾಯಿ ಶಜಾಗೆ ಬೊಡುಕಂ ದೆಂಗಿಗತು ಪೈ ಎಗೊತು ಏ ಕಂತತ್ತ ಕುರ್ಮುಗೆ ಸೋಬಂ ಒಯ್ ಬಿರುವೆರಿ ಕಮ ಕಿ ಕೋಬಾಕಂ ಏಗೆ ಜಜಾವತಿ ಕಿಹಿನ ಕುಂಕಂ ಎಂಗು ಬುಮಾ ಎಕೀಗ ಉರ್ದುನ್ ತಕಾಯ್ ಫಾಫತಕುನ್ ದುರೋಮಂ ಅಲ್ಲಾಹೈ ಬಿರುವೆತಿ ಕಮ್ಗೆ ಸಬಬುಂ ಕಮ್ಗಾಯ್ವೆ ಉರದುನ್ ತಕಾಯಿ ಫಾಫತಕುಂ ದುರುಹೆಲಿಮುಗೆ ವರಬ್ಬೊಡು ಸಾಬೆ ಕಮ್ಗಾಯ್ವೆ ಅಲ್ಲಾಹ ಒಣ್ಣ ಬಿರುವೆರಿ ಕಮೆಗೆ ಬೊಡುಕ ಫಸ್ವಣೈ ಮಹಬ್ಬತುಲ್ಲಾಹ್ ಅಜ್ಜ ವಜಲ್ ಅಲ್ಲಾಹ್ ಜಲ್ಲ ವಾಲಾಯಂ ಲೋಬಿವು ಆದ ಏಗ ಮಿತನುಗೆ ಮಿಮಸಲಾಗ ಫಾಫತ ಕುರುನ್ ದುರ್ವಮಾಯಿ ಏಕಮ ವಾಗಿರ ಸೌಬೆ ಗೊತ್ತು ಅಲ್ಲಾಹ ದೇಕ ಲೋಬಿ ಬಣಿ ಕಿಹಿನೆ ಆದೆ ಏಯ್ ಅಳಾಗೆ ಹಿತುಗಾಮಿ ಲೋಬಿ ಕರಾರುವೆ ಗಾಯಿಮುವೆ ಸಾಬಿತ್ ವೆಜ್ಜೆ ಹಿಂದು ಏಯ್ ಎಮ್ಮೆ ಬೊಡು ಎಸ್ ಸಬು ಕಮ್ಗಾಯವೆ ಫಾಫತ ದೂಕೊಲ್ಲುಮ ಎಹೆನಸ್ ಮಿ ಮಹಬ್ಬ ಹಿತುಗಾ ಬಲಿಕಶುವೆ ದಿಯೋಮೋಂ ಉರದುನ್ ತಕಂ ಅರಾಗಣವೆ ಕೀವೆಗೆನ್ ನುವತ ಕಿಹಿನಕು ಎಮ್ಮೆ ಹರಿವರುಣ್ಣೆ ಅಸಲಕಿ ಇನ್ಸಾನಕು ಎಹೆಂ ಫರಾತೆದ್ದೆಕೆ ಲೋಬಿ ವೆಜ್ಜೆ ಹಿಂದು ಎ ಫರಾತ ನೂರದೆ ನುವತ ಎ ಫರಾ ನುರುಹೆ ಕಂತ ತಕುಂ ಎ ನಫ್ಸು ದುರ್ವಾಣ ಇನ್ಸಾನಕು ಎಹೆಂ ಫರಾತೆದ್ದೆಕೆ ಲೋಬಿ ವೆಜ್ಜೆ ಹಿಂದು ಎ ಫರಾತ ನೂ ಎ ಫರಾತಕ ನೂರದೇನೆ ಎ ಫರಾ ಲೋಬಿ ನುಕುರ ಕಂತ ನುಕುರಾನೆ ಎ ಫರಾತೆ ನುರುಹುಂ ವಾ ಕಂತಕೆ ನುಕುರಾನೆ ಎಹಂ ಎ ಫರಾತಕ ನೂರದೇನೆ ಕೊಬಾ ಕಹೆಂ ಕಮುಗ ವಾಣಮ ಹಾಲಿಗುವಂತ ಅಲ್ಲಾಹ್ ಅಜ್ಜ ವಜಲ್ ಅಲ್ಲಾಹ್ ಜಲ್ಲ ವಾಲಾದಕ್ಕೆ ಲೋಬ್ವಾ ಕಮುಗ ಬುಣ ಅಲ್ಲಾಹ್ ಜಲ್ಲ ವಾಲಾದಕ್ಕೆ ಲೋಬ್ವಾ ಕಮುಗ ಬುಣ ಇರು ಕೀನಂ ಎ ಕಲಾಂಗೆದಕ್ಕೆ ಲೋಬ್ವಾ ಕಮುಗ ವಾಣಮ ಎ ಕಲಾಂಗೆ ರುಸ್ಸಾ ಒಡಿ ನುಗಣ್ಣವ ಲೋಬೋಡಿ ನುಗಣ್ಣವ ಕಂತ ಕುರಣಿ ಲೋಯ್ಬ ದಾವಾ ಕುರಾ ಮೀಹ ಓಮೊಂ ಅರಬಿ ಬಹುಗ ಬುಣವೆನಿ ಇನ್ನಲ್ ಮುಹಿಬ್ಬ ಲಿಮನ್ ಯುಹಿಬ್ಬು ಮುತಿಯು ಹಮ ಕಶೋರುಂ ಲೋಬಿವ ಫರಾತ ಕಿ ಏನ ಲೋಬಿವ ಫರಾತ ಕಿಯಮಂಗಣ್ಣ ಫರಾತೆ ಇನ್ನಲ್ ಮುಹಿಬ್ಬ ಲಿಮನ್ ಯುಹಿಬ್ಬು ಮುತಿಯು ಹಮ ಕಶೋರುಂ ಲೋಬಿವ ಫರಾತ ಕಿ ಕಾಕು ಎ ಲೋಬುವ ಫರಾತ ಕಿ ಏನ ಲೋಬುವ ಫರಾತ ಕಿಯಮಂಗಣ್ಣ ಫರಾತೆ ಕಿಯಮನ್ ನುಗಣ್ಣ ಕಮುಗ ವಾಣಮ ಎ ಲೋಯ್ಬೆನ್ನು ಏಯ್ ಲೋಯ್ ಬೆನ್ನು ಉಮಂ ಕೊಬಾತೋ ಎ ಇನ್ಸಾನ ಹೆದ್ದವಿ ಎ ಇನ್ಸಾನ ರಿಸುಗು ದೆವ್ವಿ ಎ ಇನ್ಸಾನ ಎತ್ತನ್ ನಿಯಮತ್ತಕ್ಕೆ ದೆವಿ ಫರಾತ ವಾಂಜೆ ಹೇ ಲೋಬಿ ಕೊಬಾ ವಾಂಜೆ ಹೇ ಲೋಬಿ ಮಿ ಹುರಿಹಾ ಕಂತತ್ತಕ ಏಕು ಎ ಇಲಾಹುವಂ ಉರ್ದು ಎ ಲೋಬಿ ಉನ್ ತೋಯೆ ಎ ಇಲಾಹು ಜಲ್ಲ ವಾಲಾ ಉರ್ದು ಮಕಿ ಎ ಲೋಬಿ ಉನ್ ತೋಯೆ ಶಕ್ಕೆ ವೆಸ್ ನೆಮ್ಮಿ ಎ ವೆಸ್ ನಫ್ಸೆ ನುಬುಣಾಣೆ ಏಯ್ ಲೋಬಿವು ಕಮುಗೆ ಏಕಮಕು ಏಗೆಂ ಭಯಾಂ ಬೆಂಗಿಗೆಂದಣಿ ಎ ದಾವಾಕುರ ಲೋಯ್ ಬೆಗ್ಗೆ ಬಲಿಕಶಿಕ إداوة كرة لوي بيج بالي كشكا فافا تكون دروي منكرا تكون إكي بابوما واجي بيريكان غنى واجي بيريكان ليبي صوب تهوك تريغا با هوانا صوبكي إنسانا إينا أجي نفسكي غدر وري نفسك غتوغا هدو غدر وري ماتويري كماي ماك كماي غدر وري نفسك غتوغا ومون إي نفسو ندان ديلا لاجين مردارو كانتتك فاهش عملتك منكراتك ندان مي نوان كممي إي إنسانا أجي نفسكي إي إي نفسا غدر وري كماي ماتيري كماي شرف وير نفسك كم غا بنا يرو اي نفس نوغن داني اي شرف وير كان نتالي ما دانك اي غدر وير كان نتيبي غندا ما دانك نوغن دان اي نفس اي كشي غم با كم نون اي كي بما اي كي غم مردار امرته غي تري وتين ديو مغي ماتش مي نفس وان جهني غدر وير نفسك منكرا تري فاحش امرتك وتين ديو مغي بدلو غ مي نفس وان جهني غدر وري نفسك كهين غدر كم غواني اي غدر كم غواني اي جن دروه هرو وما يكيغا مي نفس غدر وري نفسك هدن جه مي نفسك شرف وري نفسك هدن جه مي كان كورمغ غابيل كان كاكو اتوغا نتي فهي هندو فافتك منكرا تكون دروه اكي باو مغي وسيلتك نوتا بار وري వాగి వెరివా సోబెక్ కముగా వెగెందే హైబణ సోబకి మిఫాఫతహుగె నిమున్ అది ఏగె నుబాకం మారిఫా వెగతు మాహు ఆకిబతుల్ మాసి ఫాఫాగె ముంకరాయతహుగె ఆకిబ ఏగె నిమకి కొబాహియే ఆది ఏ అల్ అజాబుల్ అలీం గదఫద అజాబు దుల్మతుల్ గబుర్ గంబురుగె కణు అందిరిక గబురుగా అందిరికం అయి అది అద్దాఫ్ నఫ్సు బలికశివేగం దియు అల్ హమ్ వల్ గమ్ దునియా మతీగా ఇఫాఫతవుగా సౌబుం ఏనియా బద్దలు కురాని హమ్ మాయి గమ్ హాస్కం మొళివెరికం హిద్దతికం మీ ఏనయం ఏగ సౌబుం లిబేణె చకీయే ఆఖిరతు గదఫద అదాబు ఏగే కురీగ మర్హలా కముగా గబురుగా అందిరికం దునియా మతీగా బలికషి నఫ్సే అది ఏన తహమ్ములు కురం జహేని హాస్కమాయ్ మొళివెరికమాయ్ హిద్దతిక మీ ఏనాగే హాలతకి ఉమాయకీగ అళాయ మీ ఏగే నతీజాకం ఎంగి మారిఫా వెజ్జే హిందు ఎ ఉరదంతకుం సలామెవ్వే ఉరదంతక దూకొం ఎ ఫాఫతకుం ఎకెహెరియుమన్ ఏనాయం బార్ వెళిగెందే అవ్వణ సోబకి العلم بسرعة انتقاله من الدنيا من الدنيا يجي حياة ويتكو نهانو أبهان اينا من الدنيا دوكو فدان جهيكا على معرفة وغتو من الدنيا بي حياة من ديرولون من الدنيا بي حياة تكي من سرعة الانتقال ورن أبها بدل وغن داني ورن أبهان فايت وغن داني حياة تكن ايجن ديو وما يكيغا لا تركن إلى الدنيا من الدنيا لبيغن ندام بي కొమ్మె దువాహకు బయకు మరువే మీ ఆర్మే లో మచ్చం ఆర్మే నఫ్స్తకం ఎంగేచ్చి కొమ్మె దువాహకు కొమ్మెస్ బయకు మరువేదే దునియ దూకొద్దా బయకు ఎత బయకు ఆహారమెన్ నంగ ఫెనే మీ దునియ ఎకకబ్బెస్ నోన్నానకం ఎబ ఎంగే మీ దునియై నుకుమె దివముగె గాయకమ ఆది వగుతు కుడవాన నకు వగుతు నుహను కుడతం బెఫా వాకం బెస్ ఎంగే పహయా ఎకీగ మీ దునియేగె హయాయ్ బినా వెగెం వణి అబదుస్ కదరాయ్ మదరాయ్ హమ్మ గమ్ముగకం మీ దునియవి హయా అబదుస్ ఉన్నాని హిద్దతి కముగా అబద నోన్నాను ఉఫలుగే అబదుకు నోన్నాను అరాముగే ఉన్నాని హిద్దతి కమాయ్ మొళివెరి కమాయ్ హాస్ కముగస్ ఉన్నాని హితామాగస్ ఉన్నాను కం దండం జెహే దతికం తహమ్ములు కురం జెహేన కంబెసేబే ఎంగే అది హురిహా అరామెం హింహమ జహుమెం ఒతి తా అబదం హింహమ జహుమా అరాము లిబెం ఒతి స్వర్గేగా కంబెసేబ ఎంగే బుమా ఎకీగా మి దునియా అల్లాహ్ జల్ల వాల సిఫకొఫా వణి దారుల్ గురూర్ మీ అవాగ జస్సా దునియెక్క మీ హెల్లని కురా దునియెక్క అవాగ జస్సా కెహివెర్ దునియెక్క మికంకం ఎగుమో మీ మి ఫాఫతకాయ్ ఉర్దుంత దూకొల్లుమా واجي بريبا صوبك كم جايبي نو بني ان يجتنب فضول الامور. فضول الامور انسانا دنيا متيجا حاجه جهي كورن اين كم هن جهي فاوا حاجه جهي فاوا كانت تنون كانت تهوغا تنمس بك نوديو تنمس بك نوديو ايان اتركا نوديو مثالك كيما بويمكي حاجه جهي فاوا كامي كيما بويمكي انسانا حاجه جهي فاوا كامي ಏನಾಗೆ ಅನ್ನೌಣಕಿ ಹಾಜಜ್ ಜಹಿಫಾವ ಕಮೆ ಏನ ದಿರೋಳನೆ ಹಿಯಾವಶ್ಯಂ ಒತ್ತುಮಕಿ ಹಾಜಜ್ ಜಹಿಫಾವ ಕಮೆ ಮಿಫದೆಂ ಹಾಜಜ್ ಜಹಿಫ ನುವಾ ಕಂತತ್ತ ಮಿಸಾಲಕ ಬುಣಮ ಮುನಿಫಿ ಫಿಲುವ ಚುಟ್ಟಿ ಹೇದ ಕುರು ಮಿ ಹಾಜ ಜಹಿಫ ನುವಾ ಕಂತತ್ತ ಮಿ ಕಂತತ್ತ ಹೋಗ ಮಾ ಬೋಡ ತನುವಸ್ವಿಗೆ ನುದಿಯು ಹರದು ಕುರು ಏಗೆ ಎವ್ವಸ್ ಇಮೆಂ ಎವ್ವಸ್ ಇಫೇಟ್ಟು ಮೆಣ್ಣೆ ಗೊತ್ತುಗೆ ಉಮಾಯಕಿ ಕಿಹಿನೆ ವಣಿ ದುನಿಯಂ ಇನ್ಸಾನ ಲಿಬಿಗೆನ್ ದಣಿ ದುನಿಯಂ ಇನ್ಸಾನ ಹಿಜ್ಜೆ ಹಿಗೆ ದಣಿ ದಿವುಮಾಯಕೀಗ ಏಗ ಲಿಮಿಟೆ ಏಗ ಹದ್ದೆಂ ಇಮೆಣ್ಣೆ ಗೊತ್ತುಗ ದಿವುಮು ಪಾಪತಕಾಯಿ ಮುಂಕರಾ ಇತ್ತಕಂ ಇನ್ಸಾನ ದೀಲಾಲಾಗೆನ್ ದಿವುಂ ಅವಸ್ವೆಗೆಂದೆ ವುಮು ಹಾಜ ಜಹಿಫ ನುವಾ ಕಹಲ ಕಂಕಂಕಮುಗ ಮಾ ಬೊಡ ತನಮಸ್ಕಮ ನುದಾಂಬಿ ಮಾ ಬೊಡ ಏಕಂಕಮುಗ ತನಮಸ್ವೆ ನುದಾಂಬಿ ಏಗ ಬದಲುಗ ಕೊಮ್ಮೆ ಕಮಕುಂಸ್ ಏಗೆಂ ಹಾಜ ಜಹಿವಾಣ ಮಿಂಬರಂ ಏಕಂ ಕುರಂಬಿ ಏಕಂ ಕುರಂಬಿ ಏಕಂ ಕುರಂಬಿ ಏಹೆನ್ ನೂ ಕಮುಗ ವಾಣಮ ಏಯ್ ಫಾಫತಕ ಮುಂಕರಾಯ ತಹುಗ ತೆರೆಯ ದ್ಯುಮ ವರಬ್ಬಡು ಬಾರಕವ್ವೆಗೆಂದೆ ಏಮ ಫಾಫತಕ ಮುಂಕರಾಯ ತಕುನ್ ದುರುಹೆಲಿವುಮ ವಾಗಿ ವೆರಿಕನ್ ಲಿವುಮುಗ ಸೋಬೆ ಕಮುಗಾವಿ ಮಿಫದ ಹಾಜ ಜಹಿಫ ನುವಾ ಕಂತತ್ತಕಂ ಇನ್ಸಾನ ಮಾ ಬೊಡ ಏಕಂತ ತಹುಗ ತನವಸ್ಯ ನುದಿಯುಂ ವೆಸ್ ಫಹ ಏಹಿದು ದುನಿಯ ದೀಲಾಲಾಗೆನ್ ದಿಯುಂ ಕುಡವಾಣೆ ದುನಿಯೆಗ ಅವಾಗ ಜಹಿಗೆನ್ ದಿಯುಂ ಇನ್ಸಾನ ಎ ಹೀಲೆತ್ತರಿ ಕಮಾಯಿ ಏ ಕಹಿವೆರಿ ಕಮ ದಿಯುಂ ಇನ್ಸಾನಾಯ ಮಗುಬಂಧುವೆಗೆನ್ ದಾನ್ ಸೋಬಕವ್ವಣಿ ಏ ಏನ ನಫ್ಸುಗೆ ತೆರೆಯ ಮಾ ಬೊಡ ನುವದ್ದ ಹಾಜ ಜಹಿಫ ಮಿಂಬರು ಕಂ ಕೊಲ್ಲಣಿ ದಿಹವಣೆ ಸಬಾತುಲ್ ಈಮಾನ್ ಫಿಲ್ ಕಲ್ಮ್ ಈಮಾನ್ ಕಂ ಹಿತುಗೆ ತೆರೆಯಗ ಸಾಬಿತ್ ಕುರು ಹಿತುಗ ಈಮಾನ್ ಕಂ ಸಾಬಿತ್ ಕುರು ಈಮಾನ್ ಕಂ ಹಿತುಗ ಇತುರು ಕುರು ಏಕಂ ವೆಗೆನ್ ದಾಣಿ ಏಕಂ ವೆಗೆನ್ ದಾಣೆ ಎಮ್ಮೆ ಬೊಡು ವಾಗಿವೆರಿಯ ಸೋಬಕಿ ದರಿವರುಣೆ ಅಹುನಾಹ್ತುನ್ನೆ ಅಲ್ಲಾಹ್ ಜಲ್ಲ ವಾಲ ಲೆವ್ವಿ ರೂಹಾನಿ ಖಾನಾಯಿನ್ ಖಾನಾ ಕೆವು ರೂಹಾನಿ ಖಾನಾಯಿನ್ ಖಾನಾ ಕೆವು ಇನ್ಸಾನ ವಣಿ ದಿಮಾದ್ದಾ ಎಗ್ಗ ಬೇರು ಫುಷುಂ ಫೆಣ್ಣ ಮಾದ್ದ ಏಯ್ ಕಟ್ಟಾಯ್ ಮಹಾಯ್ ಮಿ ಲೆಯಾಯ್ ಮಿ ತಕೆತಿ ಮಿ ಇನ್ಸಾನ ಹೆದ್ದೋಮುಗವ ಎಂ ಮಾದ್ದ ದೇವಣ ಮಾದ್ದಾಯಕಿ ಅಹರ್ಮೆಂಗೆ ಲೊಲನ್ನು ಫೆಣ್ಣ ಗೊತ್ತುಗ ಲವ್ವಾಫಾವ ರೂಹಾನಿ ಮಾದ್ದ ರೂಹಾನಿ ಮಾದ್ದ ಹಿತಾಮಯಕಿ ಗಿನ ಮೀಹುಂಗೆ ಹುರಿಹಾ ಇಹುಸಾಸ್ತಕ್ಕೆ ದೆವೆನಿ ಮಿ ಬೇರು ಫುಷ ಫೆನ್ನ ಮಾದ್ದಾಯ ಏಯ್ ಹಸಿಗಂಡುಗ ಮಿವಾ ಗುಣವಂತಕಾಯಿ ಕಟ್ಟ ಮಹಾ ಲೇಯಾ ಮಿತಂತನ ರೂಹಾಣಿ ಮಾದ್ದಾಯಕ ಬೇಡುಮೆನ್ನೆ ಏಕಂ ಇವರ ನುಬಲ ಉಮಾಯಕೀಗ ಅಲ್ಲಾಹ್ ಜಲ್ಲವಾಲಾಗೆ ಹಿಕ್ಮೆ ಬಂತಕ ಮಿ ದೆಮಾದ್ದಾಯಿಂಗ್ ಫಾಳು ಕೊ ದುನಿಯ ಮತೀಗ ಲೆವ್ವಿ ಇನ್ಸಾನಾಯ ಎ ಕಲಾಂಗ ಜಲ್ಲವಾಲ ಎ ದೆಮಾದ್ದಾಯವ್ವ ಕಾಣಾವೆಸ್ ಲೆವ್ವಿ ದಡುಗುವಂತಕಾಯಿ ಮಸ್ಮಹಾಯ್ ಮೆಸ್ಸಾಯಿ ಅದಿ ಏನಾಯ ಬೇಣುಂಬ ಏನಿಹೆ ಕಾಣಾಯ ಬೋ ತಕೆತಿ ಅದಿ ಸಿಹ ಸಲಾಮತ್ತು ಬೆಹೆಟ್ಟುಮ ಬೇಣುಂಬ ಏನ್ ತಕೆತಿ ಎಕಲಾಂಗೆ ಲೆವ್ವಿ ಫೆಂಬಾಬ ಲೆವ್ವಿ ದಡುಗೋವಾನ್ ಲೆವ್ವಿ ಅದಿ ಏನ ಕೇವಮ ಬೇಣುವಾಣ ಏನ್ ತಕೆತಿ ತನವಸ್ಕಮಾಕಿಗೆ ಲೆವ್ವಿ ಬಾ ವರ್ರೆ ಮಿ ಹುರಿಹಾ ಎಚ್ಚಕು ಮಂಫಾ ಮಿ ಕೊರಣಿ ಅಹರ್ಮಂಗೆ ಲೋ ಮಚ್ಚಂ ಹಸಿಗಡ ಮಿ ಫೆನ್ನ ಗುಣವಂತಕ ಮಿ ಕಟ್ಟ ಮಹಾ ಲೇಯಾಯಿ ಮಿ ಹಸಿಗಡ ಏಯಾಕೀಗ ಇನ್ಸಾನ ಹಸಗಂಡುಗವ ರೂಹಾನಿ ಬಾರುವೆರಿ ಕಮ ನುವತ ರೂಹಾನಿ ಗೊತ್ತು ಲವ್ವಾಫವ ತಕೆಚ್ಚ ಏಕಲಾಂಗೆ ಕಾಣ ಎಲ್ಲೆವ್ವಿ ಆದೆ ಏಯ್ ಏಕಲಾಂಗೆ ಬಾವೆ ಲೆವ್ವಿ ರೂಹಾನಿ ಕಾಣ ಏಯ್ ಗುರುವಾನಾಯ್ ಸುನ್ನೆ ಗುರುವಾನಾಯ್ ಸುನ್ನೆ ಬುಮಾ ಏಕೀಗ ಕಿತ್ತಂ ಇನ್ಸಾನು ದುವಾಲಕು ತಿಂಪಹರ ಕಾಂಜೆಹೆ ದುವಾಲಕು ತಿಂಪಹರ ಬೋಂಜೆಹೆ ದುವಾಲಕು ನೂಣಿ ಹಫ್ತಾಯಿ ಏನ ಕೊಮ್ಮೆಸ್ ಕಹಲ ಮೀರು ಕಾಯಚೆ ಕಾಂ ಬೇಣುಂಬೆ ಏಕಂ ಮೀನ್ಸಾನಾಯ ಖಿಯಾಲ ತಸವ್ವುರಂ ಏನ ನಫ್ಸ ವಿಸ್ನಾಲೆವೇ ಹಿಗ್ಗೆ ತಿಮಣ್ಣ ದ್ವಾಲಕು ತಿಂಗಿರಂ ತಿಮಣ್ಣಗೆ ಬೇರು ಫುಷುಗ ಹಸಗಡ ಕಾಣಾ ಬೋ ಕಾಣಾ ತಕ ಬೋಚೆ ಬೇಣುಂಬಾ ಇರು ತಿಮಾಗೆ ಹಸಗಡುಗವ ರೂಹಾಣಿ ಮಾದ ಬೇಣುಂಬಾ ಕಾಣಾಯಕಿ ಕೊಬಾ ಹಿಗ್ಗೆ ಆದ ಈಮಾಂಕಂ ಇಸ್ಲಾಂಕಂ ಅದಿ ಏನಾಗೆ ಹಸಾಂಕಂ ಅದಿ ಏನಾಯ ಬೇಣುಂಬಾ ಅಲ್ಲಾಹ್ ಜಲ್ಲವಾಲಾಗೆ ತೌಹೀದಾಯಿ ದೀನಿ ಶರ್ವಿ ಗೊತ್ತುಂ ಎಗೆಂಜೆ ಹುಕುಂ ತಕಾಯ್ ಮಿ ಕಾಣಾ ಕೊಬಾ ಹಿಗ್ಗೆ ಗಾಫಿಲು ಕಮುಗ ಗಾಫಿಲು ಕಮುಗ ರಿಯಾ ದುವಾಲು ಫಾಯ್ತುವೆಗೆಂದೇ ഏ റുഹാനിയത്തങ് അളാൻ ഉലവിയെ, ഏ റുഹാനിയത്ത കാണാൻ ഉദവിയെ. ഖുർആൻ തിലാവത്ത് കുറും കൊബാഹിയെ, സുന്നൻ നമാത്തക്കായി ഫർദ് നമാത്ത ഇത്ര സുന്നൻ നമാത്ത കുറും കൊബാഹിയെ, അള്ളാഹ റുജുവെ ദുവാ കുറും കൊബാഹിയെ, എക്കലാങ്കെ കുത്തമ്പും കൊബാഹിയെ, ഇസ്തഫാർ കുറും കൊബാഹിയെ, തോബാവും കൊബാഹിയെ കൊബാഹിയെ. മി ഹത്താസ് റുഹാനി കാണാത്ത, റുഹാനി കാണാത്തമ്മി ബുമായി കീക ഏനാകെ റുഹാനി കാണ ഏന ഹോദ ഏനാകെ ഹി ഈമാൻ കമുകെ മതീക സാബിത് കുറാ മിംബറക്കും എഹിന്ദു പാപതകായ് മുങ്കരായത്തക്കും ദുർഹലിവുമങ് ഏനെ ബാർവെളി ഏനെ വാഗിവരിക്കൻ ലിപികന്തേ ഏനായ വാഗിവരിക്കൻ ലിപികന്തേ ആദ മീ ഇലുമെരി ബയാൻ കൊഫാവ ദിഹ സബബു മുങ്കരായത്തക്കായ് ഫാഫവരി അമലുതക്കും അള ദുറൂമ ഏനായ വാഗിവരിക്കം ഹോദാദേനെ സൗബുത ഇയ ഫൗഗ ഷെഹൽ ഇസ്ലാം റഹിമഹുല്ലാ വിദാളുവണി ഇബൈ ഫാഫത്തക്കായ് മുങ്കരായത്തക്കും ദുർഹലിവ ഹുർമ കെത്തരുമു മിമൗദൂഗ വിദാളഫാവേ കാല ബാദു സലഫ് ഉമ്മത്തുക ബൈ സലഫുങ്ക തെരേം ബേക്കലും വിദാളഫാവേവേ ഹെയോ അമലു തഹക്കി ഹെയോ ലഫാ മിഹായവസ് അതി നുലഫാ മിഹായവസ് കുറവിദാനെ അമലു തക്കെ നമവസ് ഫാഫത്തൻ നൊക്ക ദൂക്കൊല്ലുമക്കി സിദ്ദീക കണ്ണൂണി കൊഴുതാന വെകെമ്പാണ് കമെൻ നൂണെ മി ബസ്ഫോൾ ഷെഹൽ ഇസ്ലാം റഹിമഹുല്ലാഹു മത്നുക വിദാളിഫ മിവണി സലഫുങ്ക തെരേം ബേക്കലും വിദാളിഫായ് വേവ് ആദമി ബസ്ഫുൾ വിദാളിഫാവ എ ബേക്കലക്ക് സഹലുബുൻ അബ്ദുല്ലാഹി തുസ്തരി റഹിമഹുല്ലാഹ് അതി എ നൂംബസ് ബേക്കലും വിദാളിഫായവേ എക്കമക്കു മി ബസ്ഫുൾ നിസ്ബ കുറൈഫായവേ സഹലുബുൻ അബ്ദുല്ലാഹി തുസ്തരി മി ഇമാമ റഹിമഹുല്ലാഹു റഹ്മത്തൻ വാസിയ ദരിവറുണ്ണെ മീക കുറി ഗായിദത്തും ഫി സബർ കെത്തരിക്കമാ ബേ ഗവായിദ് മി ഫോത്തുക ഷർഹാഗ ബയാൻ കൊഫാവാണ് അതി എയ് ഫോത്തുക മുഗദ്ദിമാഗ ദിക്കുറു കുറി തിരീസ് ഫസ് മസായിലുക തെരേഗ ദിക്കുറു കൊഫാവാണ് ഹേയോക്കം ബൊടുവെഗം വണി ഫിഉലു ത്വാഅത്ത് നുവത ഇജ്തിനാബുൽ മആസി തോയെ ഹേയോക്കം ബൊടുവെഗം വണി അല്ലാഹു ജല്ല വാല അമൃഫുൾ കുറവാഫാവ അമൃത കുർമുഗ തോയെ നുവത നഹി കൊഫാവ അമൃതക്കും ദുർഹലിമുഗ തോയെ ഹെയോ കം ബൊടുവെഗം വണി ഹെയോ അമൃത കുർമുഗ ഗാംബ ഹുർമു തോയെ നുവത ഫാഫെവരി അമൃതക്കും ദുർഹലിമുഗ തോയെ ഏകൊത്തും ബയാൻ കുറവുണു ഹെയോ കം ബൊടുവെഗം വണി ഫിഉലു ത്വാഅത്ത് മി ദെക്കമുഗ അളാക്കിയ ബലാ ഇരുക ഹെയോ കം ബൊടുവെഗം വണി ഫിഉലു ത്വാഅത്ത് ഹെയോ സാലി അമൃത കുർമുഗ അതി എയ് ആദം വ അഫ്ദൽ എയ് ഹറാം ബെഗംബി നുബാ കന്തത്തക്കും ദുർഹലിമുവരെ മാ ഹെയോ കമ്പൊടു അതി ഏകെ മാ ഷറഫെരി കമ്പൊടു ഹാലത്തെക്കൻ ഹെയോ കന്തത്ത ഹു ഗായ് മുമക്കിയെ കീബെഗെ സബബക്കി ഷരിയത്തുക ഫിഉലു ത്വാഅത്ത് ഹെയോ കന്തത്തക്കൻ ഹെയോ കന്തത്ത ഹു മതീഗ അമലുക ദെമിഹുർമൻ എയ് മാ മസ്ലഹത്ത് ബൊടുവെഗെമ്പ കമെ ഗൊത്തുക ഷരിയത്തുക കണ്ടാളാഫാവേ തർക്കുൽ മാസുയവ്വുരെ ഉറുദുന്തക ഉറുദുന്ത ദൂക്കുർമവ്വുരെ ഫിഉലു ത്വാഅത്ത് ഹെയോ കന്തത്തഹുക അമലുക ഗാമ ദെമിഹുറുമുക മസ്ലഹത്തു മാ ബൊടുവെഗെമ്പ കമുക ദിക്കുറു വെഫാവേ ഷരിയത്തുക വുമാ എക്കീക മി അസറുക കീവ മിഫദെ മിവണി മി അസറുക കീവ മിഫദെ മിവണി ഹെയോ അമലു തഹക്കി ഹെയോ ലഫാ മിഹാബ്യസ് അതി നുലഫാ മിഹാബ്യസ് കുറവിദാന അമലു തക്കെ നമസ് ഫാഫത്തൻ നൊക്ക ദൂക്കൊല്ലുമക്കി സിദ്ദീക കണ്ണൂണി കുളദാന വെഗെമ്പ കമെൻ നൂണെ ആദെ മിയ മി ബസ്ഫുള ഇലുമു ഗഹുൽവരിൻ ദെവ്വാഫാവേ ഷർഹത്തക്കെ എഗൊത്തും ഇമാം ഇബുൻ റജബുൽ ഹംബലി ഇമാം ഇബുൻ റജബുൽ ഹംബലി വിദാളുവണി അന്ന തറക്കുൽ മാസി അഫ്ദൽ മിൻ ഫിഉലിൽ നവാഫിലിൽ ഇബാദാത്ത് നുബാ കന്തത്ത ദൂകുർമകി അന്ന തറക്കുൽ മാസി നുബാ കന്തത്ത ദൂകുർമകി അഫ്ദൽ മിൻ ഫിഉലി നവാഫിൽ ഇബാദാത്ത് സുന്നൻ അളുകന്ത കുർമവുര ഹേവകം ബൊടുവെഗം ബാക്കാമെക്കെ സുന്നൻ അളുകന്ത കുർമവുര ഹേവകം ബൊടെ പാപത ദൂകൊല്ലു എഹനസ് ഫിഉലുൽ ഫറായിദുൽ ഇബാദാത്ത് ഫർദു വഫാവ വാജിബ് വഫാവ അമൽ അമലത فرض وفاء وتواجب فعملت فهي اعظم من ترك المعاصي هيو كم بدو يجن بي فافت الدوكر مبوري فافت الدوكر مبوري وما يكيجا هيو عملت هكي هيو لا فاهميها بس ادن لا فاهميها اسكور بيدان عملت هكي تدي نمس فافت النقد دو كل ما كي صديق كنوني كردان يجن با كم النوني ما نكي صديق النشي افافت الدوكو سنن عملت هو ماتيكا قائم وبيدي ترك المعاصي افضل من نوافل العبادات صديق النشي اي سنن قالو كان تكون ايغا كوريا را ديبيني ايه نون نو ديبيني ايه ما كتم ميهو هما يكني فرض قالو كان تكون لاغي نمالا سنتو كا كوريا را نو ديبي ايه ما صديق كان نوني نو كوربي كامينغي صديق نون ماني ايها بس ماتي درجاغا ماتي اهول ويرنا كوربي كامكي كتم مي هنن رمضان مغرودة نوني رودة نيجي هوم براستي رودة نيجي نيجي نيجي إبا مي هنن سنة رودة هوجي تريغا وا محرم مهوجي رودة نيجي نيجي إبا مي هنن شعبان مهوجي رودة نيجي نيجي إبا مي هنن أيام البيض رودة نيجي نيجي إبا مي هن رودة دنني رمضان مهوجي إهم بومون صديق كنوني نكر بين كانت تنجي هيو أمرت كوري هيو لفا ميهاوس نبا ميهاوس نمويس نوافل العبادات فافت الدو كل ما يكيغا نوافل العبادات إيكا مغا كوريا را دبيني صديقنا إيه مرادوغا إمام ابن رجب الحنبلي رحمه الله مفدين ودال وفا ميباني ودال وفا ميباني آد إيفهوغا دنغوتي ಸಬರುಗೆ ತಿಮ್ಮಣ ವತ್ತರ ನುವತ ತಿಮ್ಮಣ ಬಾವೆ ಅನ್ನೌ ಸಾಲಿಸ್ ತಿಮ್ಮಣ ಬಯೆ ಸಬ್ರ ಅಲಾ ಮಾ ಯುಸೀಬುಹು ಬಿಗೈರಿ ಇಖ್ತಿಯಾರಿಹಿ ಮಿನಲ್ ಮಸಾಯಿಬ್ ಮಿನಲ್ ಮಸಾಯಿಬ್ ತಿಮ್ಮಣೆ ತಿಮಾಗೆ ಅಮಿಲ್ಲ ಇಖ್ತಿಯಾರ ಕಾ ನುಲ ಕುರಿಮತಿವ ಏಕಿ ಮುಸೀಬಾ ತಕ ಕೆತ್ತರಿ ಉಮೆ ಮಿ ಕೆತ್ತರಿ ಕಂ ದೇವತ್ತರ ಕ ಬೆಹಿಗೆನ್ ದೇ ಏಗೆ ತೆರೆಂಗ್ ಎವ್ವತ್ತರ ಕಿ ايه كاميجا خلقو تكون نن ابس اختيار نك كان كامي بالي تفادا ادي انوم في السماوي مصيبة اتا فاي مفادا كان كاموغا ماتشا كتر مكي فسيها كامي اهني مفادا كان كاموغا علايا فناني الله غا منبر فلاي نيا فلاي ادي ايغا ابس ميهكا كوربين كامي نتاني اهن كامون اينا عميلا اختيارو غا كتر بي نواتا مجبور وغين كتر بي دين ए मुसीबत गा एकुले वे फायदा तका मेदु फिकुर को फिकुर कुर मुगे दरु एमी हेगे हितुगा अल्लाह हुलुबा देबा फी नमा इस्नाला मी फायदा बडुका अल्लाह बावे लेबी मुसीबत एमी हेगे नफ संगे मुसीबा कुरिमति वेजे तहम्मुल कुरन जेहिजे शेल इस्लाम रहमतुल्लाह विदाळवानी ए मुसीबत गा एकुले वे फायदा तका मेदु फिकुर कुर मुगे दरु एमी हेगे हितुगा अल्लाह हुलुबा देबा फी नमा ಎ ಮುಸೀಬಾತ ಕೆತ್ತರುಮುಗೆ ಹಾಲು ಎ ಶುಕುರ್ವೆರಿಯು ಮಾಯ ಮೆದು ಎ ಶುಕುರ್ವೆರಿಮುಗೆ ಹಾಲತಂ ಎ ಶುಕುರ್ವೆರಿವೆ ಏಯಾ ಮೆದು ರುಹೆ ಹಾಲತಂ ಏನ ಬದಲುವಾಣೆ ಫೈ ಎಹಿದು ಎ ಮುಸೀಬಾತಕಿ ಏನಾ ಎವ್ವ ನಿಯಮತಕ ಬದಲುವೆಗೆಂದೆ ದೆಂ ಫೈ ಏನಾಗೆ ಹಿತಾಯ ದುಲುಂ ಕಿಯಾಣ ಬಹಕಿ ರಬ್ಬಿ ಐನ್ನಿ ಅಲಾ ಧಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿ ಅಳುಗೆ ಬೇರಿ ರಬ್ಬೆ ಇಬ ಇಲಾಹುಗೆ ದಿಕುರ್ ಕುರ್ಮಾಯಿ ಇಬ ಇಲಾಹ ಶುಕುರರಿವು ಮಾಯಿ ಹೇವ ಗೊತ್ತುಗ ಇಬ ಇಲಾಹಂ ಅಳುಕಂ ಕುರ್ಮ ಮ್ಯಾಳಾಯಂ ಎಹಿ ತೆರಿ ಒಡಿಗಣ್ಣ ವಾಂದೆ ಮಿ ಪದ ಇನ್ನೇನ ಬುಣಾಣೆ ಮಿಕಮಕಿ ಮೀ ಬಾರುಗದವ ಅದಿ ಬಲಿಕಶಿವ ಎಚ್ಚಕೆ ಇಬಹಿ ಮಿ ಕೆತ್ತರಿ ಕಮುಗಾ ದೆಮಿಹುರೆ ಮೀ ಬಾರುಗದವ ಅದಿ ಬಲಿಕಶಿವ ಸೆಚ್ಚೆ ಏಯ್ ಎ ಅಳೆಗ್ಗೆ ಹಿತುಗ ಅಲ್ಲಾಹಂ ಒನ್ನ ಲೋಬಿ ಬಾರುಗದವ ಮಿಂಬರಕುಂ ನುವತ ಬಲಿಕಶಿವ ಮಿಂಬರಕುಂ ವಾ ಕಮೆಕೆ ಅದಿ ಕಿಯೆತ್ತ ಮೀ ಅಹರ್ ಮಂಗೆ ತೆರೆಯ್ ಮೀಹೆಗೆ ಲೋಮಚ್ಚ ಫೆನ್ನಾಣ ಕಂಕಮೆ ಸಾಯಿರುಂಗೆ ತೆರೆ ಮೀಹಕಂ ಏನ ಲೋಬುವ ಮೀಹೆಗೆ ಫರಾತುಂ ಹಿನ್ನೇದೆ ಬಸ್ತಕಂ ಅಡುಯುವುಣು ಹಿಂದು ಎ ಮೀಹ ಮುಹಾತೊಕ ಬುಣಫಾ ಫದೈನ್ನಿ ಲ ಇನ್ ಸಾಅನಿ ಅನ್ ಲಿತ್ತನಿ ಬಿ ಮಸಾಅತಿನ್ ಲಕದ್ ಸರ್ರನಿ ಅನ್ನಿ ಹತರ್ತು ಬಿ ಬಾಲಿಕ ಗೋಸ್ ಗೊತಕ ಅಹನ್ನಾ ಮೆದ್ ತಿಬಾ ಬುಣಿ ಬಹುಂ ಅಹರೆನ್ ದೆರವಿಯಸ್ ಅಲ್ಲಾಹ ಗಂದಿ ಬುಣಮೆ ಹಮ ಕಶವರು ಎ ನುಬಾ ಬಸ್ ಬುಣುಮ ನಮವೆಸ್ تباغي خيالا أهرن آكم التكا أهرن أفاك رمي مي رحمه الله ودال فا بس فلو كتري كمجي تمنا بيا مدوغي آده تمنا باغي كتري كمجي تمنا بيا مدو بيا كورونغتي وربس إبرت تري وربس مهمو آدي إهامة فايدة كم بودو وغن بي نكتا تاكين أي مي دفا مي دغوتان إنسان آغا مچان فالوا مصيبة تاكين إينا كتري كان نرون اغوتكي كوبا كان بيان بيجن ديو ان شاء الله مي انن فيلاوالوغا بيان كوربين مسائل صبروغا تيمنا مترا ميدو رحمه الله ذكر كفاوا بس بولتاوغا شرح بيدن الله عز وجل سبحانك اللهم وبحمدك اشهد ان لا اله الا انت استغفرك واتوب اليك وصلى الله وسلم على نبينا محمد وعلى اله وصحبه اجمعين.